ಹಸಿವಿನ ಗಂಡಿನ ಜೊತೆಗೆ ಬೇವಿನ ಸೊಪ್ಪನ್ನ ಕಳಿಸಬೇಕು. ಅದಕ್ಕೆ ಎಣ್ಣು ಅಂದ್ರೆ ಇದು ಒಂಥರ ಖಾರ ಹೊಡಿತು, ಹಸಿವಿನ ಗಂಜಲ ಖಾರ, ಇದು ಬೇವಿನ ಸೊಪ್ಪು ಕೈ. ಅಡುಗೆ ಎಣ್ಣಿಲ್ಲ ಅಲ್ಲಿ ಕುಂತ್ಕೊಳ್ಳಕ್ಕೆ ಜಾರುತ್ತದೆ ಅಂತ ನಮ್ಗೆ ಮಾಹಿತಿ ಇದ್ ಮಾಡ್ಕೊಂಡಿರೋ ಐಡಿಯಾ, ಆ ತರ ಐಡಿಯಾ ಮಾಡಿರೋದು. ಅದರಿಂದ ನಮ್ಗೆ ರಾಸಾಯನಿಕಗಳು ಆ ಟೈಮ್ಗೆ ಹೋಯ್ತದೆ ಅಂತ ಗೊತ್ತಿರ್ತದೆ. ಆ ಟೈಮ್ಗೆ ನಾವು ಒಂದು ಎಚ್ಚೆತ್ತವಾಗಿ ಯಾವ್ದಕ್ಕೆ ಔಷಧಿಗಿಂತ ಏನು ತರದೆ ಅಂತ ಇದು ಸ್ಪ್ರೇ ಮಾಡಿದ ನಮ್ಗೆ ಹೋಯ್ತದೆ ಹೋಯ್ತು. ಅದರಿಂದ ನಾವು ಯಾವ್ದಾಗಿ ಸ್ಪ್ರೇ ಮಾಡಲ್ಲ. ಈಗ ಪ್ರತಿ ವರ್ಷನೂ ಹಂಗೆ ಮಾಡ್ತಾ ಇದೀರಾ? ಪ್ರತಿ ವರ್ಷನೂ ಹಂಗೆ ಮಾಡ್ತಾ ಇದೀವಿ ಸರ್, ಪ್ರತಿ ವರ್ಷನೂ. ಹಾಗಾಗಿ ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ಹಾನಿ ಆಗ್ಲಿಲ್ಲ? ಅದು ಅಷ್ಟು ಹಾನಿ ಆಗ್ಲಿಲ್ಲ ಅಂದ್ರೆ ಸೈನಿಕಗಳು ತುಂಬಾನೇ ಬರ್ತದೆ, ಅದಕ್ಕೇನು ಇದ್ ಮಾಡಂಗಿಲ್ಲ. ಅದಕ್ಕೆ ಅವರು ಈ ಔಷಧಿ ತಂದು ಹೊಡಿರಿ, ಆ ಔಷಧಿ ತಂದ್ರಿ, ರೋಗ ರೊಡ್ರಿ, ಅದೇನು ಬಳಸಂಗಿಲ್ಲ. ನಮ್ಮ ಈ ತರ ಎಣ್ಣೆ ಗಂಜಲ ಮತ್ತೆ ಬೇವಿನ ಸೊಪ್ಪು ಎಷ್ಟು ಖರ್ಚಾಗುತ್ತೆ ಒಂದ್ ಎಕರೆಗೆ? ಈ ತರ ಇದ್ರೆ ಸರ್, ಈಗ ನಮ್ಮ ಜಮೀನಲ್ಲೇ ಬೇವಿನ ಸೊಪ್ಪು ಇರ್ತದೆ, ಹಸುಗಳು ಮನೇಲಿ ಇರ್ತದೆ. ಅದರಿಂದ ಏನಿಲ್ಲ, ಒಂದ್ ಡ್ರಮ್ ಹಾಕಿ ಎಣ್ಣೆ ಎಷ್ಟು ತರಬೇಕು ಎಷ್ಟೇ, ಏನಿಲ್ಲ ಸರ್, ಒಂದ್ 10 ml 20 ml ಹಾಕಂದ್ರೆ ಒಂದ್ ಕ್ಯಾನ್ ಗೆ ಸಾಕು. ಅಷ್ಟೇ, ಒಂದ್ ಲೀಟರ್ ತಂದ್ರೆ ಒಂದ್ 25 ಕ್ಯಾನ್ಗೆ ಆಗುತ್ತೆ. ಅದನ್ನ ಯಾವ ಹಂತದಲ್ಲಿ ಹೊಡಿಬೇಕು? ಯಾವ ಅಂತ ಒಂದ್ ಸ್ವಲ್ಪ ಗಿಡನ ಸಣ್ಣ ಬೆರಲು ಹೊಡಿಲ್ಬಾರ್ದು, ಗಂಜಲ ಖಾರ ಇರೋದ್ರಿಂದ ಸುಳಿ ಸುಟ್ಟಾಗ್ತದೆ. ಅದರಿಂದ ಸ್ವಲ್ಪ ಗಿಡ ಇನ್ನೇನೋ ಇನ್ನು ಕುಂಟೆ ಹೊಡೆಯ ಟೈಮ್ ಬಂದಿರ್ತದೆ ಅಂದ್ರೆ ಒಂದ್ 25 ದಿನ ಒಂದ್ ತಿಂಗಳೊಳಗಡೆ ಸ್ಪ್ರೇ ಮಾಡಬಹುದು. ಒಂದ್ಸಲ ಸ್ಪ್ರೇ ಮಾಡ್ತೀವಿ, ಸ್ಪ್ರೇ ಮಾಡೋದು. ಅಷ್ಟು ಮಾಡಿದ್ರೆ ಸಾಕು? ಅಷ್ಟು ಮಾಡಿದ್ರೆ ಸಾಕು. ಮತ್ತೆ ಇನ್ನೊಂದ್ ಟ್ರಿಪ್ ಬರ್ತದೆ, ಅದು ಒಂದೂವರೆ ತಿಂಗಳು 2 ತಿಂಗಳು ಹತ್ತಿರದಲ್ಲಿ ಮತ್ತೆ ಸೈನಿಕಗಳು ಕಟ ಕೊಡ್ತದೆ. ಅವಾಗ ಸ್ವಲ್ಪ ಸ್ಟ್ರಾಂಗ್ ಆಗಿ ಹೊಡೆದ್ರೆ ನಡೀತದೆ, ಸ್ವಲ್ಪ ಒಂದ್ ಜಗ ಕಡದ ಬದಲು 2 ಜಾಗ ಹೊಡೆದ್ರೆ ನಡೀತದೆ ಸರ್. ಒಟ್ಟಿನಲ್ಲಿ 2 ಸಲ ಸಿಂಪರಣೆ ಮಾಡ್ತಾರೆ, ಸಿಂಪರಣೆ ಜೋಳಕ್ಕೆ ಔಷಧಿ ಸಿಂಪರಣೆ ಮಾಡಬಹುದು. ಯಾವ ಹಂತಗಳಲ್ಲಿ ತುಂಬಾ ನಾಜೂಕಾಗಿ ನೋಡ್ಕೋಬೇಕು ನಾವು? ನಾವು ಅದನ್ನ ಸುರಂಗ್ ಬರೋ ಟೈಮಲ್ಲಿ ಮತ್ತೆ ಮೋತ ಕಡೆ ಟೈಮಲ್ಲಿ ಅದಕ್ಕೆ ನೀರು ಎಚ್ಚೆತ್ತವಾಗಬೇಕು, ನೀರಾವರಿ ಇದ್ರೆ ಎಚ್ಚೆತ್ತವಾಗಬೇಕು, ಇಲ್ಲ ಅಂದ್ರೆ ಬೆಳೆ ಇಳುವರಿ ಕಡಿಮೆ ಆಗುತ್ತೆ. ಸುರಂಗ್ ಬರಬೇಕಾದ್ರೆ ಮೋತ ಬರ್ಬೇಕಾದ್ರೆ ನೀರನ್ನ ನೀರಂಶವನ್ನ ಕಡಿಮೆ ಮಾಡಬಾರ್ದು, ಅದನ್ನ ಬಾಡಕ್ಕೆ ನೋಡ್ಕೊಬಿಡಬಾರ್ದು ಸರ್. ಆತರ ಇದ್ ಮಾಡ. ಒಂದ್ ಗಿಡದಲ್ಲಿ ಎಷ್ಟು ಮೋತೆ ಸಿಗ್ತಾ ಇತ್ತು? ಒಂದೊಂದ್ ತಳಿ ವೆರೈಟಿ ಸರ್, ಅದು ವೆರೈಟಿ ಮೇಲೆ ಹೋಗುತ್ತೆ. ಈಗ ಪೈನರ್ ತಳಿಯಲ್ಲಿ ಒಂದೇ ಬಿಡ್ತದೆ, ಇನ್ನೊಂದ್ ತಳಿಯಲ್ಲಿ 2 ಬಿಡ್ತದೆ. ಅದ್ 2 ಬಿಟ್ಟಾಗ ಆ ತಳಿ ಏನ್ ಮಾಡ್ತದೆ, ಸ್ವಲ್ಪ ಅಲ್ಲಿಗೆ ಅಡ್ಜಸ್ಟ್, ಒಂದಾದ್ರೆ ದಪ್ಪ ಬರ್ತದೆ. ಈ ತರ ಆ ತಳಿ ತಳಿ ಮೇಲೆ ಡಿಫ್ರೆಂಟ್ ಆಗುತ್ತೆ ಸರ್. ಅದು ಎರಡೂ ಒಟ್ಟಿನಲ್ಲಿ ಒಂದೇ ಸಮ ಇಳುವರಿ ಸರ್ಮ, ಒಂದ್ 2 ಕ್ವಿಂಟಲ್ ಕಡಿಮೆ ಆಗ್ಬೋದು, ಇಲ್ಲ ಒಂದ್ 2 ಕ್ವಿಂಟಲ್ ಜಾಸ್ತಿ ಆಗ್ಬೋದು ಇಳುವರಿಲಿ. ಮಾತ್ರ ಎಲ್ಲಕ್ಕೂ ಸೈನಿಕಗಳು ಕಟ ಇರುತ್ತೆ, ಎಲ್ಲಾ ತಳಿಗೂ ಇರುತ್ತದೆ ಸರ್. ಹಾಗಾಗಿ ಇದನ್ನೇ ನೀವು ಮಾಡ್ತಾ ಇದೀರಿ, ವ್ಯವಸಾಯ ಕಲ್ತ್ಕೊಂಡ್ರಿ. ಆಮೇಲೆ ನೀವು ಮಾತಿನ ಮಧ್ಯ ಹೇಳ್ತಾ ಹೋದ್ರಿ ಯಥೇಚ್ಛವಾಗಿ ಈಗ ಸಾವಯವ ಗೊಬ್ಬರ ಕೊಡಬೇಕು. ಈಗ ನೀವು ಒಂದ್ 4 ಹಸು ಸಾಕಿದಿರಿ? 4 ಹಸು ಸಾಕಿದೀವಿ ಸರ್. ಈಗ ನಾವು ಜಮೀನಿಗೆ ಸಾವಯವ ಗೊಬ್ಬರ ಹಾಕಲ್ಲ ಅನ್ನೋರ್ ತಗೊಂಡು ಹೋಗ್ತೀವಿ ನಾವು, ನಾವು ಪರ್ಚೇಸ್ ಮಾಡ್ತೀವಿ ಅದನ್ನ. ಅದನ್ನ ಹೆಂಗ್ ವರ್ಷದಲ್ಲಿ ಒಂದಪ್ಪ ಸಾವಯವ ಗೊಬ್ಬರನ ಫುಲ್ ಮಿಕ್ಸ್ ಮಾಡೋದು, ತನ್ನ ಎಚ್ಚೆತ್ತವಾಗಿ ಮಿಕ್ಸ್ ಮಾಡ್ಬೇಕು ಸರ್ ಭೂಮಿಗೆ. ಅವಾಗ ಮಾಡಿ ವ್ಯವಸಾಯ ಮಾಡಿದಾಗ ನಾವು ಹೆಚ್ಚಿನ ಇಳುವರಿ ಕಾಣಬಹುದು ಅಂತ ಹೇಳ್ತೀನಿ. ಈಗ ಒಂದ್ ಬೆಳೆ ಆದ್ಮೇಲೆ ನೀವ್ ಹೇಳಿದ್ರಿ ರಾಗಿ ಅಥವಾ ಹುರುಳಿ ಅಲಸಂದೆ ಈ ತರದೆಲ್ಲ ಹಾಕ್ತೀನಿ ಅಂತ, ಅದನ್ನು ಎಲ್ಲ ಮಣ್ಣಿಗೆ ಸೇರಿಸಿ ಮಾಡ್ತೀರಾ ಸರ್? ಇವಾಗ ಹೆಂಗಾಯ್ತು ಅಂದ್ರೆ ಉಳ್ಳಿ, ಇವಾಗ ಉಳ್ಳಿ ಐತೆ, ಒಂದ್ 2-3 ಎಕರೆ ಉಳ್ಳಿ ಐತೆ, ಮಳೆ ಎಚ್ಚೆತ್ತವಾಗಿ ಆಗ್ತೈತೆ, ಅದೇನ್ ನಮ್ಗೆ ಲಾಸ್ ಮಾಡಲ್ಲ. ಒಂದ್ ಟ್ರಿಪ್ ಏನ್ ಸಾವಯವ ಗೊಬ್ಬರ ಆಗ್ತಾ ಇದ ಅಷ್ಟು ನಮ್ಗೆ ಅದನ್ನ ಈಗ ಮತ್ತೆ ಅದ್ ಬೆಳೆದ್ಬಿಡ್ತದೆ, ಅದು ಇಳುವರಿ ಬರಲ್ಲ. ಅದೇನ್ ಮಾಡ್ತೀವಿ, ಸ್ವಲ್ಪ ಕಟ್ಟಗೆ ಬೆಳೀತಾ ಐತೆ, ಅದು ಭೂಮಿಗೆ ನಾವು ರೊಟೇಟ್ ಹೊಡೆದೆ ಅಲ್ಲೇ ಸಾವಯವ ಗೊಬ್ಬರ ರೀತಿ ಮಾಡ್ತೀವಿ. ಅದನ್ನ ಮುಖ್ಯವಾಗಿ ಗೊಬ್ಬರ ಬೇಕು ಅಂತ ಗೊಬ್ಬರ ಮುಖ್ಯವಾಗಿ ಏನೇ ಮಾಡಿದ್ರು ಒಂದ್ ಬೆಳೆ ಆದ್ಮೇಲೆ ಸ್ವಲ್ಪ ಗೊಬ್ಬರ ಬೇಕಲೇಬೇಕು, ಹಸರೆಲೆ ಗೊಬ್ಬರ ಹಾಕ್ಬೇಕು. ಅದರಿಂದ ಉಳ್ಳಿ ಆಗ್ಲಿ ತಣ್ಣೆ ಆಗ್ಲಿ ಯಾವ್ದೇ ರೀತಿ ಆದ್ರ ಹಬ್ಬ ಅಂತ ಐಟಮ್ ಮಾಮೂಲಿ ಇದ್ರಲ್ಲೂ ಮಾಡಬಹುದು, ತೋಟಗಾರಿಕೆಲ್ಲೂ ಮಾಡಬಹುದು. ಕುಂಬಳ ಸೊಪ್ಪು ಇದೆ ಹಬ್ಬ ಅಂತ ಐಟಮ್, ಮಾಮೂಲಿ MC ಅಂತ ಒಂದ್ ಬರುತ್ತೆ, ಆತರ ಎಲ್ಲ ಅದು ಕಾಸಾಗಿಲ್ಲ ಅಂದ್ರೆ ಗೊಬ್ಬರ ಆಯ್ತದೆ ಸರ್. ಆತರ ಅನುಸರಣೆ ಮಾಡ್ಕೋಗ್ತಾ ಇದೀವಿ. ಆದ್ರೆ 2 ಆಗ್ಬೋದು, ಕಾಸು ಆಗ್ಬೋದು ಗೊಬ್ಬರನು ಆಗ್ಬೋದು, 2 ಆಯ್ತದೆ ಆತರ ಸರ್. ಇನ್ನು ಅಜಯ್ ಕುಮಾರ್, ಈ ತರಕಾರಿ ಬೆಳೆ ಎಲ್ಲ ಬೆಳೆದೆ ಅಂತ ಹೇಳಿದ್ರಿ, ಏನೆಲ್ಲ ತರಕಾರಿಗಳನ್ನ ಬೆಳೆದ್ರಿ, ಅದ್ರಲ್ಲಿ ಏನ್ ನಿಮ್ ಅನುಭವ ಸರ್? ಟೊಮೊಟೊ, ಈ ಕೋಸು, ಈ ತರ ಬೆಂಡೆ, ಜೊತೆಗೆ ಈ ನಮ್ಮ ದೊಡ್ಡ ಜೋಳ ಬೆಳೆಯೋಣ ಜೊತೆಗೆ ಆ ಟೈಮಲ್ಲಿ ನಮ್ಗೆ ಕೆಲಸ ಇರಲ್ಲ, ಯಾವ್ದೋ ಒಂದ್ 10 ಮೊಟ್ಟ ಬೆಂಡೆಕಾಯಿ ಬಂದ್ರೆ ಕಾಸ ಆಯ್ತದೆ. ಈ ರೀತಿ ನಾವು ಒಂದ್ 2 ಎಕರೆ 3 ಎಕರೆಯಲ್ಲಿ ಸದಾ ತರಕಾರಿನ ಮಾಡ್ಕೋಗ್ತಾ ಇದೀವಿ ಸರ್. ಅದೆಲ್ಲ ಈ ಗುತ್ತಿಗೆ ಜಮೀನಲ್ಲೇ ಮಾಡೋದು? ಹಾ, ಗುತ್ತಿಗೆ ಜಮೀನಲ್ಲೇ ಮಾಡೋದು. ನಮ್ ಸ್ವಂತ ಜಮೀನ್ಗೆ ಕಬ್ಬು, ಇದು ಬಾಳೆ, ಈ ತರ ಇದೆ. ಕಬ್ಬು ಯಾವ್ದು ತಳಿ? 517 ಸರ್. ಎಷ್ಟು ಬಂದಿತ್ತು ಇಳುವರಿ? ಇಳುವರಿ ನಮ್ಗೆ ಸ್ಟಾರ್ಟಿಂಗ್ ಒಂದ್ 65-70 ಟನ್ ಬಂದಿರುತ್ತೆ. ಈಗ ಅತ್ತೆ ಕಬ್ಬು ಅಲ್ಲ, ಅದು ಇಳುವರಿ ಬಂದಿದ್ದು ಕುಳೆ ಕುಳೆ ಕಬ್ಬು ಸರ್. ಮೂರನೇ ಕುಳೆ ಹೊಡೆದೇ ಇವಾಗ ಇಲ್ಲೆಲ್ಲ ರೆಡಿ ಮಾಡಿ ಮುಡಿದೀವಿ ಸರ್. ಮತ್ತೆ ಬಾಳೆ ಯಾವ್ದಾದ್ರು ಎಲ್ಲಕ್ಕಿ ಹಾಕವ ಅಂತ. ಬಾಳೆನ ಮುಂಚೆ ಇತ್ತ ಅಥವಾ ನೀವು ಶುರು ಮಾಡಿದ್ದ? ಇಲ್ಲ ಸರ್, ಬಾಳೆ ಇವಾಗ ನಾವು ಶುರು ಮಾಡಿದ್ದು. ನಮ್ ತಂದೆಯವರು ನಮ್ಗೆ ಈ ತರ ದೊಡ್ಡದು ಯಾವ್ದು ಇದ್ ಮಾಡಿರ್ಲಿಲ್ಲ, ಹತ್ತಿ ಬೆಳೀತಾ ಇದ್ರು, ಈ ಉಳ್ಳಿ ರಾಗಿ ತಣ್ಣಿ ತೊಗರಿ ಈ ತರ ಐಟಮ್ ಬೆಳೀತಾ ಇದ್ರು ಸರ್. ನಾವು ಈಗ ನಮ್ಮಣ್ಣ ನಾವು ಇಬ್ರು ಬಂದ ತೋಳಿಂದ ನಾವು ಜೋಳ ಕಬ್ಬು ಬಾಳೆ ಈ ತರ ತೋಟಗಾರಿಕೆ ಇದನ್ನ ಸಮಗ್ರ ಕೃಷಿ ಮಾಡಕ್ಕೆ ಶುರು ಮಾಡಿದ್ವಿ. ಬಾಳೆ ಯಾವ್ದು ಬೆಳೆದಿದ್ ನೀವು? ಏಲಕ್ಕಿ ಸರ್. ಏಲಕ್ಕಿ ಒಂದ್ ಗೊನೆ 14 kg 14 kg ಲೆವೆಲ್ ಗಿತ್ತು ಸರ್. 14 ರಿಂದ 16 kg. ಎಷ್ಟು ಗಿಡಗಳಿದೆ ಬಾಳೆ ಗಿಡಗಳು? 1200 ಗಿಡ ಇತ್ತು. 1200 ಗಿಡ ಅಂದ್ರೆ ರೈಟ್ ಇರ್ಲಿಲ್ಲ ಅವಾಗ, 11 ರೂಪಾಯಿ 8 ರೂಪಾಯಿ ಈ ತರ ಇದಾಗಿ ಸ್ವಲ್ಪ ಲಾಸ್ ಆಯ್ತು ಸರ್ ಅದೊಂದ್ರಲ್ಲಿ. ಅಂದ್ರೆ ಅದನ್ನೇ ಅದಕ್ಕೆ ಅದಕ್ಕೆ ಕಬ್ಬಿಗೆ ಬಾಳೆ ಇದ್ ಮಾಡಿದ್ವಲ್ಲ, ಅದನ್ನೆಲ್ಲ ಕತ್ತರಿಸಿ ಒಳಗಡೆ ಹಾಕಿ ಸಾವಯವ ಮಾಡ್ದಂಗ ಆಯ್ತು. ನಮ್ಗೆ ಗೊಬ್ಬರ ಸಿಕ್ತು ಅದ್ರಲ್ಲಿ. ದುಡ್ಡು ಬತ್ತು ಅಂತ ಹೇಳಿ ಇಷ್ಟಪಡೋದ್ರಿಂದ ಗೊಬ್ಬರ ಸಿಕ್ತು ನಮ್ಗೆ ಭೂಮಿಗೆ. ಒಂದ್ ವರ್ಷಕ್ಕೆ ಆಗಷ್ಟು ಗೊಬ್ಬರ ಸಿಕ್ತು, ಎಲ್ಲ ಒಳಗಡೆ ಸೇರ್ಸಿದ್ವಿ ಸರ್. ಮುಂದಿನ ಬೆಳೆ ಚೆನ್ನಾಗ್ ಮುಂದಿನ ಬೆಳೆ ಕಬ್ಬು ಚೆನ್ನಾಗ್ ಬಂತು. ಇನ್ನು ಈ ಲೆಕ್ಕಾಚಾರ ಇಡಬೇಕಾಗತ್ತೆ ಅಜಯ್ ಕುಮಾರ್, ಲಾಭನೋ ನಷ್ಟನೋ ವರ್ಷದಲ್ಲಿ ಒಂದೆಲ್ಲ ಒಂದು ಬೆಳೆಯಲ್ಲಿ ದುಡ್ಡು ಬರ್ತಾ ಇರ್ಬೇಕು. ನೀವು ಅದಕ್ಕೆ ಯಾವ ತರ ಯೋಜನೆ ಮಾಡ್ಕೋತೀರಿ ಸರ್? ಇವಾಗ ನಾವು ಒಂದ್ 5 ಎಕರೆಲಿ ಜೋಳ, ನಮ್ಮ ಮನೆ ಹತ್ರ ನಮ್ಮ ಮನೆ ಜಮೀನಿಗೆ ನಮ್ಮ ಸ್ವಂತ ಜಮೀನಿಗೆ ಕಬ್ಬು, ಅವಕ್ಕೆಲ್ಲ ಮಾಮೂಲಿ ಇದು ಮಾಡಕ್ಕೆ ಉಳ್ಮೆ ಆಳು ಮುಳು ಮಾಡಕ್ಕೆ ನಮ್ಗೆ ಹಸುಗಳು ಹೈನುಗಾರಿಕೆ ಮಾಡ್ತಾ ಇದೀವಿ, ಕೋಳಿ ಸಾಕಾಣಿಕೆ ಮಾಡ್ತೇವೆ. ಇದರಿಂದ ನಾವು ಹಾಲು ಕರೆಯೋದ್ರಿಂದ ಹಾಲೋದ್ರಿಂದ ಏರು ಉಳ್ಮೆ ಮಾಡಕ್ಕೆ ಆಳು ಇವಕ್ಕೆಲ್ಲ ಸ್ವಲ್ಪ ಬಂಡವಾಳ ಬರುತ್ತೆ ಸರ್. ಮಾಮೂಲಿ ಆದ್ರಿಂದ ನಮ್ಗೆ ಇದು ಮಾಮೂಲಿ ಏನ್ ಮಾಡ್ತೀವಿ ಅದಕ್ಕೆಲ್ಲ ನಮ್ಮ ಸ್ವಂತ ಇದರಿಂದ ಮಾಡ್ತೀವಿ, ಹೈನುಗಾರಿಕೆ ಆಗಲಿ ಕೋಳಿ ಸಾಕಾಣಿಕೆ ಆಗಲಿ, ಇದರಿಂದ ಸ್ವಲ್ಪ ಕಾಸು ಬರುತ್ತಲ್ಲ ಅದರಿಂದ ನಾವು ಮಾಡ್ತೀವಿ ಸರ್. ಇದು ಮಾಮೂಲಿ ಆದಾಯ ರೀತಿ ಉಳಿತದೆ. ಕುರಿ ಮೇಕೆ? ಕುರಿ ಮೇಕೆ ಇದೆ ಸರ್. ಮೇಕೆ ಇದೆ. ಎಷ್ಟಿದೆ ಮೇಕೆ? ಮೇಕೆ ಒಂದು 5-6 ಇದೆ ಸರ್. ಅದನ್ನು ಸಾಕಿ ಸಾಕಿ ಮಾರ್ತೀವಿ. ಅದನ್ನು ಸಾಕಿ ಸಾಕಿ ಮಾರ್ತೀವಿ, ಮತ್ತೆ ಇಲ್ಲಾಂದ್ರೆ ಹಬ್ಬ ಅದಕ್ಕೆ ನಾವು ಕೊಂಡೋಗ್ಬೇಕಲ್ಲ, ನಾವೇನೆ ಇದೆ ಮಾಡ್ತೀವಿ ಸರ್. ಕೋಳಿ ಅದರಲ್ಲೂ ನೀವು ಫೈಟರ್ ಕೋಳಿಗಳನ್ನೆಲ್ಲ ಸಾಕಣೆ ಮಾಡ್ತೀರಾ ಅಂತ ಹೇಳಿದ್ರು. ಹಾ ಸರ್ ಹೇಳಿ, ಅದೆಲ್ಲ ಎಲ್ಲಿ ಕಲ್ತ್ರಿ ಫೈಟರ್ ಕೋಳಿನ? ಅಂದ್ರೆ ಈಗ ನಮ್ಮ ಮನೆ ಈ ಮಾಮೂಲಿ ನಾಟಿ ಕೋಳಿ ಫಸ್ಟ್ ಎಲ್ಲ ಇರ್ತಿತ್ತು, ಈ ಫೈಟರ್ ಕೋಳಿಯಿಂದ ಏನಿರ್ಬೋದು ಏನಿರ್ಬೋದು ಅಂತ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಜನ ಫೈಟರ್ ಕೋಳಿ ನೋಡಕ್ಕೇನೆ ಬರ ತಗೊಳಕ್ಕೇನೆ ಆಕರ್ಷಣೆ ಜಾಸ್ತಿ ಆಗೋಯ್ತು. ಅದು ಫೈಟರ್ ಕೋಳಿ ತಗೊಳಕ್ಕೆ ಅದೇನೋ ಒಂಥರ ಚೆನ್ನಾಗಿರ್ತದೆ, ನವಿಲು ಕಂಡಂಗೆ ಇರ್ತದೆ, ಅದು ಆಕರ್ಷಣೆ. ಮನೆ ಹತ್ರ ಇರ್ತದೆ ಏನೋ ಒಂಥರ ಚಂದ. ಆಮೇಲೆ ಎಚ್ಚೆತ್ತವಾಗಿ ಜನ ಬಂದ್ರು ಒಂದು ಇದ್ ಮಾಡ್ಕಂದ್ರೆ ಏನೋ ಒಂದ್ ಮಾಡ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಫೈಟರ್ ಕೋಳಿನ ಸಾಕಿದೀವಿ. ಒಂದು 20-25 ಇದೆ. ಇವಾಗ ಜನಗಳು ಕಾಸಿಗೆ ಅಂತ ಕೇಳ್ತಾರೆ, ನಾವು ಕೊಡಲ್ಲ ಸರ್. ನಮ್ಮ ಮನೆ ಇದು ಖುಷಿ, ಮನೋರಂಜನೆಗೆ ಒಂಥರ. ಏನೋ ಒಂದ್ ಗಳಿಗೆ ಬಂದು ಅದಕ್ಕೆ ಮೇವು ಹಾಕಿದ್ರೆ ಒಂಥರ ಖುಷಿ, ಎಲ್ಲ ಬಂದ್ಬಿಡ್ತದೆ. ಏನ್ ಮೇವು ಹಾಕ್ತೀರಿ? ಜೋಳ, ರಾಗಿ, ಭತ್ತ. ಆಯ್ತಲ್ಲ, ಇದಕ್ಕೆಲ್ಲ ಮಾರುಕಟ್ಟೆ ವ್ಯವಸ್ಥೆ ಹೆಂಗ್ ಮಾಡ್ಕೊಂಡ್ರಿ? ಜೋಳ ಈಗ ನೀವು ನಿಮ್ಮ ಪ್ರದೇಶದಲ್ಲಿ ಬೆಳಿತೀರಿ, ಜೊತೆಗೆ ಈ ಗುತ್ತಿಗೆ ತಗೊಂಡ್ ಬೆಳಿತೀರಿ, ಅದಕ್ಕೆಲ್ಲ ಮಾರುಕಟ್ಟೆ ವ್ಯವಸ್ಥೆ? ಮಾರುಕಟ್ಟೆ ಹೆಂಗೆ ಅಂದ್ರೆ, ಇವಾಗ ದಳ್ಳಾಳಿಗಳು ಬರ್ತಾರೆ ನಮ್ಮ ಹತ್ರನೇ, ದಳ್ಳಾಳಿಗಳು ಬರ್ತಾರೆ ನಮ್ಗೆ. ಈಗ ಮೈಸೂರು ಎಪಿಎಂಸಿ ರೇಟ್ ಹೇಳ್ತಾ ಇರ್ತಾರೆ ನಮ್ಗೆ, ಎಪಿಎಂಸಿ ರೇಟ್ ಇಷ್ಟಿದೆ ಅಂತ ಗೊತ್ತಾಗ್ತಾ ಇರುತ್ತೆ. ನಾವ್ ಅಲ್ಲಿಂದ ತಂದು ಬಡಗೆ ಆಳು ಮುಳೆ ಎಲ್ಲ ಕಳ್ದಿ ಆ ರೇಟ್ ಅಲ್ಲಿ ಬಂದ್ರೆ ನಾವು ಅಲ್ಲೇ ಅಲ್ಲೇ ಇದ್ ಮಾಡ್ಬಿಡ್ತೀವಿ ಸರ್. ಒಳ್ಳೆ ರೇಟ್ ಸಿಗ್ತಾ? ಒಳ್ಳೆ ರೇಟ್ ಸಿಕ್ತು ಸರ್. ಈ ವರ್ಷ ಈ ವರ್ಷದ ಬೆಳೆಗೆ ಇವಾಗ ಮೊನ್ನೆ ಇದ್ ಮಾಡಿ ಇದ್ ಮಾಡಿದ್ದು 1.5 ವರ್ಷ ಸಿಕ್ಕಿದೆ. ಅಲ್ಲೇ ಖರ್ಚೆಲ್ಲ ಕಳ್ದಿ, ಅವ್ರ ಮಿಷಿನ್ ಸೆಲ್ಲಿಂಗ್ ಎಲ್ಲ ಕಳ್ದಿ ನಮ್ ಕುಂಟಲ್ಗೆ 1.5 ವರ್ಷ ಸಿಕ್ಕಿದೆ. ಕಟಾವ್ಗೆ ಎಲ್ಲ 5 ಎಕರೆಗೆ 150 ಕ್ವಿಂಟಲ್ ಬೆಳೆದಿದೆ ಸರ್. ಈಗ ಕಟಾವ್ಗೆಲ್ಲ ಯಂತ್ರಗಳು ತಂದ್ಬಿಡ್ತೀರಾ? ಇಲ್ಲ ಸರ್, ಇಲ್ಲ, ಎಲ್ಲ ಮಾಮೂಲಿ ನಾವೇ ಮಾಡೋದು. ಕಟಾವ್ಗೆಲ್ಲ ಯಂತ್ರ, ಜೋಳನ ಯಂತ್ರ ಬಂದೈತೆ, ಅದು ಕೆಳಗಡೆ ಬಿದ್ದಿರೋದೆಲ್ಲ ನಮ್ಗೆ ಏನ್ ಸಿಗಲ್ಲ, ಅದರಿಂದ ನಾವು ಆಳುಗಳೇ ಮಾಡ್ತೀವಿ ಸರ್. ಅದು ಉಳಿದಿದ್ದು ತ್ಯಾಜ್ಯಗಳು ಅದು ಮೇವಾಗುತ್ತೋ ಅಥವಾ ಅದನ್ನು ಮಾರ್ತೀರಾ? ಇಲ್ಲ ಸರ್, ಕೆಲವೊಂದು ನಾವು ಜಾಸ್ತಿ 1-5 ಎಕರೆ ಬೆಳೆದ್ರಿಂದ ಮೇಲ್ಗಡೆ ತುದಿ ಎಲ್ಲ ಹೊಡ್ಕೋತಾ ಇರ್ತೀವಿ, ಆಗಾಗ ಹಸುಗಳು ಹೊಡ್ಕೋತಾ ಇರ್ತೀವಿ, ಇನ್ ಗಡ್ಡೆ ಕಡ್ಡಿ ಅದನ್ನ ಭೂಮಿಗೆ ಸೇರಿಸ್ತೀವಿ ಸರ್. ರೋಟರಿ ಹೊಡೆದು ಭೂಮಿಗೆ ಸೇರಿಸ್ತೀವಿ. ಜೋಳದ ಕಡ್ಡಿ ಎಲ್ಲ ನಿಮ್ಮನೆ ಹಸುಗೆ ಆಗುತ್ತೆ? ಮೇಲ್ಗಡೆ ಸುಳಿ ಎಲ್ಲ ಒಂದ್ 3.5 ತಿಂಗಳಿಗೆ ನಮ್ಗೆ ಮೇಲ್ಗಡೆ ತುದಿ ಸಿಗುತ್ತೆ. 30 ಮೇಲ್ಗಡೆ ಕಟ್ ಮಾಡಬಹುದು, ಏನ್ ತೊಂದ್ರೆ ಇಲ್ಲ. ಅವಾಗ ಒಣಗ ಟೈಮ್ ಬಂದಿರ್ತದೆ, ಹಸುಗಳಿಗೆ ಯೂಸ್ ಆಗುತ್ತಾ ಹೋಗುತ್ತೆ ಸರ್. ಉಳಿದಿದೆಲ್ಲ ತ್ಯಾಜ್ಯವಾಗಿ ತ್ಯಾಜ್ಯವಾಗಿ ಮಣ್ಣಿಗೆ ಹೋಗುತ್ತೆ ಸರ್. ಅಂದ್ರೆ ನಿಮ್ಮ ಭೂಮಿಯಿಂದ ಹೊರಗಡೆ ಏನು ತಗೊಳ್ಳ ಹೋಗಲ್ಲ ನೀವು? ಏನು ತಗೋಲ್ಲ ಸರ್, ಅದಕ್ಕೆ ಬೆಂಕಿನೂ ಹಾಕಲ್ಲ ಅದಕ್ಕೆ. ಅದ್ ಇನ್ನೊಂದು ಈಗ 15-20 ದಿನ ಮಳೆ ಹಿಡ್ಕಂದ್ರೆ ಅಲ್ಲೇ ಗೆದ್ಲ ಹತ್ತುತ್ತೆ, ಅಲ್ಲೇ ಕೊಳಿತದೆ. ಬೆಂಕಿನೂ ಹಾಕ್ಬಾರ್ದು ಮತ್ತೆ, ಅದಕ್ಕೆ ಬೆಂಕಿನೂ ಹಾಕ್ಬಾರ್ದು ಸರ್. ಜಮೀನಲ್ಲಿ ಬೆಂಕಿ ಯಾವ್ದೇ ಕಾರಣಕ್ಕೂ ಬೆಂಕಿ ಹಾಕ್ಬಿಡಿ. ರೈತರಿಗೆ ಅದು ಹೇಳೋದು ಒಂದೇ, ಬೆಂಕಿ ಹಾಕಿದ್ರೆ ನಮ್ದು ಏನ್ ಹೇಳ ಎರಹುಳು ಇರ್ತದೆ ಅದಕ್ಕೆ ಅಪಾಯ ಬರುತ್ತೆ ಅಂತ. ಸೈನಿಕ ಹುಳು ನೀವ್ ಹೇಳಿದಾಗೆ ಈ ಬೆಳೆಯನ್ನ ಬಹಳವಾಗಿ ಬಾಧಿಸುತ್ತೆ, ಅದರಲ್ಲೂ ಹವಾಮಾನದಲ್ಲಿ ಏನಾದ್ರೂ ವ್ಯತ್ಯಾಸಗಳಾದ್ರೆ ಕಂಡಾಗ ಮತ್ತೆ ಈ ಮೋಡದ ವಾತಾವರಣದಲ್ಲಿ ತುಂಬಾನೇ ಹಾಳು ಮಾಡ್ತದೆ. ಒಂದೇ ಸಲ ಬಂದ್ರೆ ಆರ್ಥಿಕವಾಗಿ ನಷ್ಟ ಉಂಟು ಮಾಡುವಂತ ಒಂದು ಪೀಡೆ ಅದು ಅಲ್ವಾ? ಅಂದ್ರೆ ನಿಮ್ಮ ಅನುಭವದಲ್ಲಿ ಈ ರೀತಿಯ ಒಂದು ಸಿಂಪರಣೆ, ಎರಡು ಸಿಂಪರಣೆಯಿಂದ ಬರೋದು ಮೂಳನಂತೂ ಮಾಮೂಲಿ ಈಗ ಮೋಡ ಟೈಮಲ್ಲಿ ಸ್ವಲ್ಪ ಕಂಟ್ರೋಲ್ ಆಗಲ್ಲ ಅದು, ಆ ಟೈಮ್ಗೆ ಸ್ವಲ್ಪ ಇನ್ನೊಂದ್ ಟ್ರಿಪ್ ಕೇಳಿದ್ರು ಕೇಳ್ಬೋದು ಸರ್. ಅದನ್ನ ನಾವು ಎರಡು ಟ್ರಿಪ್ ಸಿಂಪರಣೆ ಮಾಡ್ತೀವಿ. ಅದರಿಂದ ಈ ಮೋಡ ಆಳು ಮುಳು ಜಾಸ್ತಿ ಆಯ್ತು ಅಂದ್ರೆ, ಈ ಸೈಕ್ಲೋನ್ ಆಳು ಮುಳು ಜಾಸ್ತಿ ಆಯ್ತು ಅಂದ್ರೆ ಇನ್ನು 3ನೇ ಟ್ರಿಪ್ ಮಾಡಿ ಸ್ಪ್ರೇ ಮಾಡ್ಬೇಕಾದ್ರೆ ಬರ್ಬೋದು. ಇನ್ನೇನು ಹೊಡೆಯಕ್ಕೆ ಹೋಗಲ್ಲ, ಇನ್ನೇನು ಹೊಡೆಯಕ್ಕೆ ಹೋಗಲ್ಲ ಸರ್. ಇಷ್ಟೇ ಇಷ್ಟೇನೆ, ಇದನ್ನ ಟ್ರೈ ಮಾಡಿ ನೋಡಿ, ರೈತರವ್ರು ಕೇಳೋದೊಂದೇ, ಇದನ್ನ ಟ್ರೈ ಮಾಡಿ ಆಮೇಲೆ ಹೇಳಿ ಅಂತ. ನಾವು ಟ್ರೈ ಮಾಡಿ ನಾವು ಸಕ್ಸಸ್ ಕಂಡಿದೀವಿ. ನಿಮ್ಗೆ ಹೆಂಗ್ ಗೊತ್ತಾಯ್ತು ಇದು? ಯಾರು ನೋಡಿ ಕಲ್ತಿದ್ದ? ನೋಡ್ ಕಲ್ತಿದ್ದ ಸರ್, ನೋಡ್ ಕಲ್ತಿದ್ದ. ನಮ್ಗೆ ಸಮಗ್ರ ಖುಷಿಯಿಂದ ನಮ್ಮ ದೊಡ್ಡಪ್ಪನ ಮಗ ಆಯ್ಕೆಯಾಗಿ